ಅತಿ ಹೆಚ್ಚು ವ್ಯಾಯಾಮ ಮಾಡುವುದು, ಜ್ವರ ಬಂದಾಗ ನೀರಿನ ಅಂಶ ಆವಿಯಾಗುವುದು, ಹೆಚ್ಚಿನ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು, ಸಕ್ಕರೆಯ ತೊಂದರೆ ಇರುವವರಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ದೇಹದಲ್ಲಿ ನಿರ್ಜಲೀಕರಣ ಅಥವಾ ನೀರಿನ ಕೊರತೆ ಉಂಟಾಗ್ತದೆ. ಈ ನಿರ್ಜಲೀಕರಣದ ಲಕ್ಷಣಗಳನ್ನು ಈ ರೀತಿಯಾಗಿ ವಿವರಿಸಬಹುದು. ಸಣ್ಣದಾಗಿ ಪ್ರಾರಂಭವಾಗುವ ಈ ತೊಂದರೆಯನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಮಾರಣಾಂತಿಕವಾಗಿಯೂ ಕೂಡ ಪರಿಣಮಿಸಬಹುದು. ಈ ತೊಂದರೆಯ ಲಕ್ಷಣಗಳನ್ನು ಎರಡು ಪಂಗಡಗಳಲ್ಲಿ ವಿಂಗಡಿಸಬಹುದು. ಮೊದಲನೆಯದು ಮೈಲ್ಡ್ ಟು ಮಾಡರೇಟ್ ಅಥವಾ ಸೌಮ್ಯದಿನ ಮಧ್ಯಮ ನೀರಿನ ಅಂಶದ ನಷ್ಟ. ನಮ್ಮ ದೇಹದ ಸುಮಾರು 10% ನೀರಿನ ನಷ್ಟ ಆಗುವುದನ್ನು ಸೌಮ್ಯದಿನ ಮಧ್ಯಮ ನೀರಿನ ನಷ್ಟ ಎಂದು ಪರಿಗಣಿಸಬಹುದು. ಇದರ ಚಿಹ್ನೆಗಳು ಈ ರೀತಿಯಾಗಿವೆ: ವಿಪರೀತ ಸುಸ್ತಾಗುವುದು, ಕಿರಿಕಿರಿಯುಂಟು ಮಾಡುವಂತಹ ಮಕ್ಕಳು, ಶುಷ್ಕ ಅಥವಾ ತೇವವಿಲ್ಲದ ಚರ್ಮ, ಹೃದಯ ಬಡಿತ ಹೆಚ್ಚಾಗುವುದು, ಉಸಿರಾಟದ ವೇಗ ಹೆಚ್ಚುವಿಕೆ, ಮೂತ್ರ ವಿಸರ್ಜನೆಯಲ್ಲಿ ಇಳಿಮುಖವಾಗುವುದು, ತೀವ್ರವಾದಂತಹ ಬಾಯಾರಿಕೆ. ಇನ್ನು ಎರಡನೆಯ ವರ್ಗ ಅಂತಂದ್ರೆ ಅತಿಯಾದಂತಹ ನಿರ್ಜಲೀಕರಣ. ಇದರಲ್ಲಿ ದೇಹದ 10%-ಕ್ಕಿಂತಲೂ ಹೆಚ್ಚು ದ್ರವವು ನಷ್ಟವಾಗ್ತದೆ. ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದಿರುವುದು, ತಳಮಳ ಆವೇಗ, ಮನಸ್ಥಿತಿಯಲ್ಲಿ ಏರುಪೇರು ಉಂಟಾಗುವುದು, ಜ್ಞಾನ ತಪ್ಪುವುದು ಮತ್ತು ಪ್ರಜ್ಞಾಹೀನರಾಗುವುದು, ಹೃದಯ ಬಡಿತ ಹೆಚ್ಚುವುದು, ನಾಡಿಮಿಡಿತ ಕಡಿಮೆಯಾಗುವುದು, ಉಸಿರಾಟದಲ್ಲಿ ಏರುಪೇರು ಉಂಟಾಗುವುದು, ಮೂತ್ರ ವಿಸರ್ಜನೆ ಅತೀ ಕಡಿಮೆಯಾಗುವುದು, ಸ್ನಾಯುಗಳಲ್ಲಿ ಶಕ್ತಿ ಇಲ್ಲದಂತಾಗುವುದು, ರಕ್ತದೊತ್ತಡದಲ್ಲಿ ಏರುಪೇರು, ತೀವ್ರವಾದಂತಹ ಸುಸ್ತು ಹಾಗೂ ಚರ್ಮವು ತಣ್ಣಗಾಗ್ತಾ ಹೋಗುವುದು. ಇವು ಹೆಚ್ಚಾಗಿ ಹೊರಗಿನ ಬಿಸಿಲಿನಲ್ಲಿ ದಿನಪೂರ್ತಿ, ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಲ್ಲಿ, ವಯಸ್ಸಾದವರಲ್ಲಿ ಮತ್ತು ಮಕ್ಕಳಲ್ಲಿ ಇಂತಹ ಸಂದರ್ಭಗಳನ್ನು ನಾವು ಕಾಣ್ತೇವೆ. ಇದಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದು, ದೇಹದಿಂದ ಲವಣಗಳಾದ ಸೋಡಿಯಂ, ಪೊಟ್ಯಾಸಿಯಂ ಇವುಗಳು ಹೆಚ್ಚಾಗಿ ಹೊರಹೋಗುವಂತಹದ್ದು. ಸಾಮಾನ್ಯವಾಗಿ ತೊಂದರೆ ಆದ ಮೇಲೆ ನಾವು ಪರಿಹಾರಗಳನ್ನು ಕೈಗೊಳ್ಳುವುದಕ್ಕಿಂತ ಹೆಚ್ಚಾಗಿ ಸೂಚನೆಗಳು ಕಂಡೊಡನೆಯೇ ಅಥವಾ ಅದಕ್ಕಿಂತಲೂ ಮೊದಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದು. ಅದಕ್ಕೂ ಮೊದಲು ತೊಂದರೆಯಾದಾಗ ಏನು ಮಾಡಬೇಕು ಎಂದು ತಿಳಿದುಕೊಳ್ಳಬೇಕು. ನಿರ್ಜಲೀಕರಣದ ಪ್ರಾರಂಭದ ಹಂತದಲ್ಲಿ ಅದನ್ನು ಗುರುತಿಸುವಂತಾದರೆ, ತಕ್ಷಣ ತೊಂದರೆಗೆ ಒಳಗಾದವರನ್ನು ನೆರಳಿನಲ್ಲಿ ಅಥವಾ ಫ್ಯಾನ್ನ ಕೆಳಗಡೆ ಕೂರಿಸಿ ದೇಹವನ್ನು ತಂಪು ಮಾಡಬೇಕು. ಮೊದಲು ಸ್ವಲ್ಪ ನೀರನ್ನು ಕುಡಿಸಬೇಕು. ಅವರಲ್ಲಿ ಅಲ್ಪ ಚೇತರಿಕೆ ಕಂಡು ಬಂದಲ್ಲಿ ಲವಣಾಂಶವುಳ್ಳ ನೀರಿನ ಪದಾರ್ಥಗಳನ್ನು ಕೊಡಬೇಕಾಗ್ತದೆ. ಇದರಲ್ಲಿ ORS ಪೌಡರ್, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಥವಾ ಉಪ್ಪು ಸಕ್ಕರೆ ಮಿಶ್ರಣವಾಗಿರುವಂತಹ ನೀರು, ಎಳನೀರು, ಹಣ್ಣಿನ ರಸಗಳನ್ನು ಸೇವಿಸುವುದಕ್ಕೆ ಕೊಡಬಹುದು. ಅಕಸ್ಮಾತ್ ಆಗಿ ಅವರ ಪರಿಸ್ಥಿತಿ ಸರಿ ಹೋಗ್ತಾ ಇಲ್ಲ ಅಂತ ಕಂಡರೆ ತಕ್ಷಣವೇ ಹತ್ತಿರದ ವೈದ್ಯರನ್ನು ಸಂಪರ್ಕಿಸುವಂತಹದ್ದು. ನಿರ್ಜಲೀಕರಣದ ಸಮಸ್ಯೆಯನ್ನು ತಕ್ಷಣವೇ ಗುರುತಿಸದೆ ಹೋದಲ್ಲಿ ಅನೇಕ ತೊಂದರೆಗೆ ಒಳಗಾಗಬಹುದು. ಸ್ನಾಯು ಸೆಳೆತ, ಶಾಕ್, ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇಂತಹ ಗಂಭೀರ ಸಮಸ್ಯೆಗಳು ಕೂಡ ಕಂಡುಬರಬಹುದು. ನಾವು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಲ್ಲಿ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಈ ಮುನ್ನೆಚ್ಚರಿಕೆಯ ಕ್ರಮಗಳು ಅಂತಂದರೆ, ಬೇಸಿಗೆಯಲ್ಲಿ ದೇಹಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುವುದರಿಂದ ಕಡ್ಡಾಯವಾಗಿ ಹೆಚ್ಚು ಹೆಚ್ಚು ನೀರನ್ನು ಸೇವಿಸ್ತಾ ಇರಬೇಕು. ಚಿಕ್ಕ ಮಕ್ಕಳಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ ಹೆಚ್ಚಾಗಿ ನೀರಿನಾಂಶ ಇರುವಂತಹ ಪದಾರ್ಥಗಳನ್ನು ಸೇವಿಸುವುದಕ್ಕೆ ಕೊಡಬೇಕು. ನೀರಿನಾಂಶ ಹೆಚ್ಚಾಗಿರುವಂತಹ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಮಜ್ಜಿಗೆ, ಎಳನೀರು ಇವುಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಎಲ್ಲಾದರೂ ಹೊರ ಹೋಗಬೇಕಾಗಿರುವಂತಹ ಸಂದರ್ಭ ಬಂದಲ್ಲಿ ನೀರಿನ ಬಾಟ್ಲನ್ನ ಜೊತೆಯಲ್ಲಿ ಕೊಂಡೊಯ್ಯಬೇಕು. ಹೆಚ್ಚು ಹೆಚ್ಚು ನೀರನ್ನು ಕುಡಿತಾ ಇರಬೇಕು. ಬೇಸಿಗೆ ರಜೆ ಇರುವುದರಿಂದ ಮಕ್ಕಳು ಹೆಚ್ಚಾಗಿ ಹೊರಗಡೆ ಬಿಸಿಲಿನಲ್ಲಿ ಆಟ ಆಡುವಂತಹ ಸಂದರ್ಭ ಬರ್ತದೆ. ಅವರಿಗೆ ಹೆಚ್ಚು ನೀರಿನಾಂಶ ತೆಗೆದುಕೊಳ್ಳುವುದಕ್ಕೆ ತಿಳಿ ಹೇಳಬೇಕು. ಬೇಸಿಗೆಯ ಬಿಸಿಲಿಗೆ ಆಹಾರ ಬಲು ಬೇಗನೆ ಕೆಟ್ಟು ಹೋಗ್ತದೆ. ಇಂತಹ ಆಹಾರವನ್ನು ಸೇವಿಸಿದಾಗ ವಾಂತಿ ಭೇದಿ ಸಮಸ್ಯೆಯೂ ಕೂಡ ಉಂಟಾಗಬಹುದು. ಇದರಿಂದಾಗಿ ನಿರ್ಜಲೀಕರಣದ ಸಮಸ್ಯೆ ಎದುರಾಗಬಹುದು. ಹಾಗಾಗಿ ಮಾತ್ರ ಅಲ್ಲ, ಅದು ಒಂದು ರೀತಿಯ ಔಷಧಿಯೂ ಕೂಡ ಹೌದು. ನೀರಿನ ಕೊರತೆಯಿಂದ ಉಂಟಾಗುವಂತಹ ಮೂತ್ರದ ಸಮಸ್ಯೆಗಳು, ಪಿತ್ತಜನಕಾಂಗದ ಕಲ್ಲುಗಳ ತೊಂದರೆ ಇವುಗಳ ಬಗ್ಗೆಯೂ ಕೂಡ ಗಮನವನ್ನು ಹರಿಸಬೇಕು. ಡಿಹೈಡ್ರೇಷನ್, ನಿರ್ಜಲೀಕರಣ, ಈ ವಿಷಯವಾಗಿ ಆರೋಗ್ಯ ಮಾಹಿತಿಯನ್ನು ಕೇಳಿದಿರಿ. ಕೇಳಿದ್ರೆ ಇನ್ನು ಮುಂದೆ ಹಳಿಯಾಳದ ಶಿವಪುರದ ಶ್ರೀಮತಿ ರಾಚವ್ವ ಗಂಗಯ್ಯ ತಿರಗಾವಿ ಮತ್ತು ಸಂಗಡಿಗರಿಂದ ಶೋಭಾನೆ ಪದಗಳನ್ನು ಕೇಳೋಣ. ಮೂವತ್ತು ನಿಂಬಿ ಹಣ್ಣ ಮುಂಗಯ್ಯ ಹಿಡಿಕೊಂಡ ಮುಂಬಯ ಗುಡಯ ಬಾವ ಬಾಡಿದು ಹಿಂದಕ್ಕೆ ನಿನ್ನ ರಥ ಹತ್ತಿರೋ ಬಾಡಿ ತಾಯಿ ಹೂವ ಬಾಡಿದು ಮುಂದೆ ಬಾಲ ಋತುಮತಿಯಾದಾಗ ಆಕೆಯನ್ನು ಏನುಟ್ಟ ಮೈನ್ಯರದಿಂದ ಸುಭದ್ರಾ ದೇವಿ ನುಂಡ ಮೈನ್ಯರದಾಳ ಸುಭದ್ರಾ ದೇವಿ ನುಂಡ ಮೈನ್ಯರದಾಳ ನಾಡ ಸುವರದ ರಂಭಿತ ಪಿಡಿಕೊಂಡು ರಂಭಿತ ಕುಳತಿದ್ದಾಳೆ ನಾಡ ಸುವರದ